ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೇ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ಲಿಂಗಸ್ಕೂರು ತಾಲೂಕಿನ ಗುಡಿಹಾಳು ಗ್ರಾಮದ ಪ್ರಗತಿಪರ ರೈತರಾದ ಶಿವಕುಮಾರ್ ಅವರ ನೈಸರ್ಗಿಕ ಕಾಡು ಕೃಷಿಯ ಅನುಭವಗಳನ್ನು, ನಂತರ ಪೇಟೆ ಧಾರಣೆ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಕುಷ್ಟಗಿ ತಾಲೂಕಿನ ತಗ್ಗಿಹಾಳು ಗ್ರಾಮದ ರಾಮಪ್ಪ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು. ಈಗ ಮೊದಲಿಗೆ ಕೇಳಿ ಲಿಂಗಸ್ಕೂರು ತಾಲೂಕಿನ ಗುಡಿಹಾಳು ಗ್ರಾಮದ ಪ್ರಗತಿಪರ ರೈತರಾದ ಶಿವಕುಮಾರ್ ಅವರ ನೈಸರ್ಗಿಕ ಕಾಡು ಕೃಷಿಯ ಅನುಭವಗಳನ್ನ. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಶಿವಕುಮಾರ್ ಗುಡಿಯಾಳ ಅವರು, ಗುಡಿಯಾಳ ಗ್ರಾಮದ ಪ್ರಗತಿಪರ ರೈತರು. ಸುಮಾರು ವರ್ಷದಿಂದ ಇವರು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ನೈಸರ್ಗಿಕವಾಗಿ 1.8 ಎಕರೆ ಕ್ಷೇತ್ರದಲ್ಲಿ, ಅಂದ್ರೆ 8 ಎಕರೆ ಒಂದು ಕ್ಷೇತ್ರದಲ್ಲಿ ಹಲವಾರು ಜಾತಿಯ ಹಣ್ಣಿನ ಗಿಡಗಳು ಮತ್ತು ಅರಣ್ಯ ಸಸಿಗಳು, ಅರಣ್ಯ ಮರಗಳು, ಹೀಗೆಲ್ಲ ಬೆಳೆದಂತ 1.8 ಎಕರೆ ಕ್ಷೇತ್ರ ನೈಸರ್ಗಿಕವಾಗಿ ಬಿಟ್ಟುಬಿಟ್ಟಿದ್ದಾರೆ ಅವರು. ಇದ್ರ ಬಗ್ಗೆ ಯಾಕೆ ಈ ಒಂದು ಅವ್ರದ್ದು ತತ್ವ ಬಂತು, ಅಥವಾ ಯಾಕೆ ಇದನ್ನ ಹೀಗೆ ಬಿಡಬೇಕು, ಹಿಂಗೆ ಬೆಳಿಬೇಕಂತಕ್ಕಂತ ಒಂದು ವಿಚಾರ ಅವರಲ್ಲಿ ಬಂತು, ಜೊತೆಗೆ ಈ 8 ಎಕರೆ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಸಸಿಗಳಿದಾವೆ, ಯಾವ ಸಸಿಗಳಿದಾವೆ, ಯಾವ ರೀತಿ ನಮ್ಮ ಪರಿಸರಕ್ಕೆ ಅನುಕೂಲವಾಗ್ತಾ ಇದೆ, ಜೊತೆಗೆ ಪ್ರಾಣಿ ಪಕ್ಷಿಗಳಿಗಿರ್ಬಹುದು ಅಥವಾ ಸ್ವಂತ ಯಾವ ರೀತಿ ಇನ್ಕಮ್ ಬರ್ತಾ ಇದೆ, ಅವರಿಗೆ ಆದಾಯ ಬರ್ತಾ ಇದೆ ಅಂತಕ್ಕಂತ ಕೆಲವೊಂದಿಷ್ಟು ವಿಚಾರವನ್ನ ಅವರ ನೈಸರ್ಗಿಕ ಕೃಷಿ ಅನುಭವಗಳನ್ನ ಹಂಚ್ಕೋತಾ ಇದ್ದಾರೆ ನಮ್ಮ ರೈತರೊಂದಿಗೆ. ಗೌಡ್ರೆ ನಮಸ್ಕಾರ. ಶಿವಕುಮಾರ್ ಗೌಡ್ರೆ ನಮಸ್ತೆ. ಗೌಡ್ರೆ ಈಗ ತಾವು 8 ಎಕರೆ ಕ್ಷೇತ್ರದಲ್ಲಿ ವಿವಿಧ ರೀತಿಯ ಒಂದು ಅರಣ್ಯ ಸಸಿಗಳು, ಅರಣ್ಯ ಮರಗಳು ಮತ್ತು ಹಣ್ಣಿನ ಬೆಳೆಗಳನ್ನು ಹಾಕಿದಿರಿ, ಅದರ ಬಗ್ಗೆ ಸ್ವಲ್ಪ ವಿವರ ಕೊಡಿ ತಮಗೆ, ಏನೇನು ಇದೆ, ಯಾವ ರೀತಿ ಇದೆ, ಯಾವ ರೀತಿ ಬೆಳೆಸಿದಿರಿ ಅಂತಕ್ಕಂತ ವಿಚಾರ. ಅದು ಮಾವು ಇದೆ ರೀ, ಮೇಜರ್ ಫಸ್ಟ್ ಪ್ರಾರಂಭದಲ್ಲಿ ಮಾವು ಸೀತಾಫಲ ಶ್ರೀಗಂಧ ಮೇಜರ್ ಇಟ್ಕೊಂಡಿದ್ವಿ, ಇಟ್ಕೊಂಡು ಅದನ್ನ ಅರಣ್ಯವಾಗಿ ಕನ್ವರ್ಷನ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಅದು ಆಕ್ಚುಲಿ ಈಗ ಮಾವು ಉಳಿದಿದೆ, ಸೀತಾಫಲ ಸ್ವಲ್ಪ ಫಲಗಳು ಬರ್ಲಿಲ್ಲ, ತೆಗೆದ್ವಿ ಅದನ್ನ. ತೆಗೆದ ಜಾಗಕ್ಕೆ ಮತ್ತೆ ಹೆಬ್ಬೆ ಹಾಕೊಂಡ್ವಿ, ಹೆಬ್ಬೆ ಚೆನ್ನಾಗಿದೆ, 2,000-3,000 ಹೆಬ್ಬೆ ಗಿಡಗಳು ಅದಾವ ಅದರಲ್ಲಿ. ಮತ್ತೆ ಅದರ ಜೊತೆಗೆ ಶ್ರೀಗಂಧ ಇದೆ, ಮತ್ತೊಂದಿಷ್ಟು ಲಿಂಬು ಇದೆ, ಕೆಲವೊಂದಿಷ್ಟು ಬಂಗೆ ಗಿಡ ಇದಾವೆ, ಬಂಗೆ ಗಿಡ, ಒಂದಿಷ್ಟು ನೀರ್ಲೆಣ್ಣಿನ ಗಿಡಗಳು ಅದಾವೆ. ಸೀತಾಫಲಗಳು ಸ್ವಲ್ಪ ಅಲ್ಲೆಲ್ಲೆಲ್ಲಿ ಉಳಿಸ್ಕೊಂಡಿದ್ವಿ, ಹಂಗೆ ಸೊಪ್ಪು ಇಷ್ಟೆಲ್ಲ ಅದಾವ್ರಿ. ಹೇಗೆ ಅದನ್ನ ತನ್ನಷ್ಟಕ್ಕೆ ತಾನೇ ಬಿಟ್ಟು ಬಿಟ್ಟಿದ್ರೆ ಅದನ್ನ ಬೆಳಿಲಿಕ್ಕೆ ಅಥವಾ ಅದಕ್ಕೆ ಏನಾದ್ರು ನೀವು ಇಂಟರ್ಫಿಯರ್ ಆಗಿ ಅದ್ರಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ತಾರಲ್ಲ? ಈಗೆಲ್ಲ ಇಂಟರ್ಫಿಯರ್ ಏನಿಲ್ಲ, ತನ್ನಷ್ಟಕ್ಕೆ ತಾನೇ ಬಿಟ್ಟಿವಿ. ಪ್ರಾರಂಭದಲ್ಲಿ ಒಂದ್ ಸ್ವಲ್ಪ ಅದೊಂದು 3-4 ವರ್ಷ ಮಾಡಿದ್ವಿ ಅದ್ರ ಬಗ್ಗೆ, ನೀರು ಗೊಬ್ಬರ ಕೊಡುವಂತ ಬೆಳವಣಿಗೆ ಹಂತದಲ್ಲಿ. ಈಗೇನಿಲ್ಲ, ತಾನೇ ಅದ್ರಲ್ಲಿ ಬಿಟ್ಟು ಬಿಟ್ಟಿವಿ ಅಷ್ಟೇ, ಏನದ ಕಲ್ಟಿವೇಷನ್ ಏನಿಲ್ಲ. 2 ವರ್ಷಗಳಿಂದ ಸ್ವಲ್ಪ ಎಂಡಿ ಗೊಬ್ಬರ ಹಾಕೊಂಡಿರ್ತೀವಿ, ಮಾವು ಫಲ ಬರ್ಲಿ ಅಂತ ಸ್ವಲ್ಪ ತೆಗ್ದು ತೋಡಿ ಹಾಕಿರ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಎಷ್ಟು ವರ್ಷದಿಂದ ಆ ತರ ಬಿಟ್ಟಿದಿರ್ತಾವ ಈಗ? ಈಗ ಸುಮಾರು ಒಂದ್ 10 ವರ್ಷ ಆದ್ರು, 10 ಮಾವಿನ ಗಿಡ ಹಚ್ಚಿ 12 ವರ್ಷ ಆಯ್ತು. ಮುಂದೆ 3-4 ವರ್ಷ ಬೆಳೆಸಲಿಕ್ಕೆ ಒಂದು ಪ್ರಯತ್ನ ಪಡ್ತೀವಿ. ಆ ನಂತರ ಈಗ ನೀವು 2 ವರ್ಷದಿಂದ ಮಳೆ ಚೆನ್ನಾಗಿ ಬರ್ತಾ ಇರೋದ್ರಿಂದ ಗಿಡಗಳು ಕೂಡ ಚೆನ್ನಾಗಿ ಅದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಮಳೆಗಳು ಕಡಿಮೆ ಇತ್ತು, ಸ್ವಲ್ಪ ಬೆಳವಣಿಗೆ ಕಮ್ಮಿ ಇತ್ತದ. ಈಗ 2-3 ವರ್ಷಗಳಿಂದ ಮಳೆ ಬರ್ತಾ ಇರೋದ್ರಿಂದ ಚೆನ್ನಾಗಿದೆ ಅದು, ವಾತಾವರಣ ಚೆನ್ನಾಗಿದೆ. ಅದು ಮಲ್ಚಿಂಗ್ ಅಂತ ಆ ಎಬ್ಬೆವಿನ ಗಿಡಗಳು ದೊಡ್ಡ ಆಗಿವೆ ಬಹಳಷ್ಟು. ಅದ್ರ ಸೊಪ್ಪು, ಅದ್ರ ಕಾಯಿ, ಮಾವಿನ ಸೊಪ್ಪು, ಮಾವಿನ ಎಲೆಗಳು ಎಲ್ಲ ಬಿದ್ದು ಬಿದ್ದು ಮಲ್ಚಿಂಗ್ ಸಿಸ್ಟಮ್ ಇಟ್ಟಿದ್ರೆ ಆಗಿದೆ ಈಗ. ಅಂದ್ರೆ ಒಳ್ಳೆ ಫಲವತ್ತನೂ ಆಗಿದೆ, ಚೆನ್ನಾಗಿ ಗಿಡಗಳು ಬೆಳೀತದ ಈಗ? ಚೆನ್ನಾಗಿ, ನೀವು ಮಳೆ ಜಾಸ್ತಿ ಆಗಿರೋದ್ರಿಂದ ಫಲವತ್ತತೆ ಇದೆ, ಚೆನ್ನಾಗಿ ಬೆಳೆದಿದ್ದೇವೆ. ಆದ್ರ ಫಲ ಕಡಿಮೆ ಇದೆ, ಇನ್ನು ನಾವ್ ಅನ್ಕೊಂಡಷ್ಟು ಫಲ ಸಿಗ್ತಾ ಇಲ್ಲ. ಅದ ಕಾರಣ ಹುಡುಕ್ಲಿಕ್ಕೆ ಇತ್ತು, ಅದೇನ್ ಕಲ್ಟಿವೇಷನ್ ಮಾಡ್ಲಾರದಕ್ಕನೋ ಅಥವಾ ಎದಕ್ಕೋ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಏನ ಎಲ್ಲಾ ಗಿಡಗಳು ಮಿಕ್ಸಿಂಗ್ ಕ್ರಾಪ್ ಆಗಿ ಒಂದ್ಕೊಂದು ಅಲ್ಲಿ ನೆರಳಾಗೋದ್ರಿಂದನೂ, ಒಂದು ಒತ್ತಡ ಆಗೋದ್ರಿಂದನೂ, ಅಲ್ಲಿ ಆಕ್ಸಿಜನ್ ಬಿಡುಗಡೆ ಆಗದೆ ಇರ್ತಾರೆ, ಅಲ್ಲಿ ಹೀಟ್ ಆಗ್ತಾ ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ಮಾವಿನ ಫಲಗಳು ಹೈಯೆಸ್ಟ್ ಬರಬೇಕು, ಬಂದಿಲ್ಲ. ಆದ್ರೂ ನಮ್ದೊಂದ ಬಂದಿಲ್ಲ ಅಂತಾನು ನಾನು ಅನ್ಕೊಳ್ಳಲ್ಲ. ನಾವು ಬೇರೆ ಕಡೆ ಮಾಡೋದ್ರಿಂದ ಈ ಸಲ ಫಲ ಕಮ್ಮಿ ಇದೆ ಅಂತ ಎಲ್ಲರೂ ಹೇಳ್ತಾರೆ, ಬಹುಶಃ ಅದು ಇದ್ರೂ ಇರ್ಬೋದು ಅಷ್ಟೇ. ಹೋದ ಸಲ ಚೆನ್ನಾಗಿತ್ತು ಫಲ, ಈಗ ಮಾವಿನ ಫಲ ಕಡಿಮೆ ಇದೆ, ಎಲ್ಲಾ ಕಡೆನೂ ಕಡಿಮೆ ಇದೆ ಅಂತ ಹೇಳ್ತಾರೆ ಕೆಲವು ರೈತರು. ಮತ್ತೆ ಕೆಲವೊಬ್ಬರಿಗೆ ನಮ್ಮ ಮಾವು ಇಲ್ಲ ಇಲ್ರಿ ಅಂತಾನು ಹೇಳ್ತಾರೆ, ಆದ್ರೆ ನಮ್ದು ಪರವಾಗಿಲ್ಲ. ಈಗ ನೋಡ್ರಿ, 8 ಎಕರೆದಲ್ಲಿ ಸುಮಾರು ಒಂದು 5-6 ಜಾತಿಯ ಹಣ್ಣಿನ ಗಿಡಗಳಾವೆ, ಜೊತೆಗೆ ಸಾಗವಾಣಿ ಇರ್ಬೋದು ಅಥವಾ ಹೆಬ್ಬೇವು ಗಿಡ ಹಾಕಿದ್ರಿ. ಏನ್ ಅನಿಸ್ತದೆ ನಿಮ್ಮ ಪರಿಸರ ಸುತ್ತಮುತ್ತ ಪರಿಸರ ಅದು ಯಾವ ರೀತಿ ಡೆವಲಪ್ ಆಗಿದೆ, ಹೇಗೆ ಅಲ್ಲಿ ನಿಮಗೆ ಅನುಕೂಲತೆ ಆಗ್ತಾ ಇದೆ? ಅದು ಏನಾಗ್ತಿದೆ, ರೋಡ್ ಸೈಡ್ ಇದ್ರೆ ಒಂದ್ ದೊಡ್ಡ ಪ್ರಮಾಣದಲ್ಲಿ ಅಗಾಧವಾದಂತ ಒಂದು ಕ್ಷೇತ್ರ ಕಾಣ್ತಿತ್ತು. ಸ್ವಲ್ಪ ನಾವು ರೋಡ್ ಬಿಟ್ಟು ಹಿಂದಕ್ಕಿರೋದ್ರಿಂದ ಅಲ್ಲಿ ಬಂದವರಿಗೆ ಇದೇನ್ರಿ ಸಿರಿಸಿ ಎಲ್ಲ ಪ್ರಕಟ ನೋಡಿದಂಗ ಆಗುತ್ತಲ್ಲ, ಇಂತ ಒಂದು ಬರಡು ಪ್ರದೇಶದಲ್ಲಿ ಇಷ್ಟ ಹಸಿರು ಕಾಣ್ತದಲ್ಲ ಅನ್ನುವಂತ ಫೀಲ್ ಆಗ್ತದೆ ಎಲ್ಲರಿಗೆ ಬಂದವರಿಗೆ. ನಮಗ್ ಕಾಮನ್ ಆಗಿ ನಾವು ಅಲ್ಲೇ ಇರೋದ್ರಿಂದ ನಮಗೇನ್ ಅನ್ಸಲ್ಲ, ಹೊಸದಾಗಿ ಯಾರಿಗೆ ಬಂದವರಿಗೆ ಒಂದ್ ದೊಡ್ಡ ಫೀಲ್ ಆಗ್ತಿದೆ, ಒಂದು ಹಸಿರು ಘಾಟ್ ಸೆಕ್ಷನ್ ತರ ಬರುತ್ತೆ ನಮ್ದು, ಸ್ವಲ್ಪ ಬಹಳ ಚಂದ ಅನಿಸ್ತದೆ ವಾತಾವರಣ. ಮತ್ತೆ ನವಿಲು, ಪಶು ಪಕ್ಷಿಗಳು ಯಾವಾಗ್ಲೂ ಚೇಂಜ್ ಹುಡ್ತಾ ಇರ್ತಾವೆ ಅಲ್ಲಿ, ಅದನ್ನು ಒಂದ್ ಸ್ವಲ್ಪ ನಾವು ಹಿಂಪಾಗಿ ಅವೋ ಒಂದ್ ಸ್ವಲ್ಪ ವಿಂಡ್ ಆಫ್ ಸೈಲೆನ್ಸ್ ಕುಂತಕ್ಕೆ ಅದೊಂಥರ ಆನಂದ ಅನಿಸ್ತದೆ ವಾತಾವರಣ ಅಲ್ಲಿ, ವೈಬ್ರೇಷನ್ಸ್. ಅದರಿಂದ ಏನಾದ್ರೂ ದನಗಳಿಗೆ ಮೇವು ಇಂತವೆಲ್ಲ ನಿಮಗೆ ಅನುಕೂಲತೆ ಆಗ್ತಾ ಇದಾವ ಏನಾದ್ರೂ ಗಿಡಗಳ ಮರಗಳಿಂದ? ಆಗ್ತವೆ ಆಗ್ತವೆ, ಬೇವಿನ ಸೊಪ್ಪು, ಎಬ್ಬೇವಿನ ಸೊಪ್ಪು ಅಲ್ಲೇ ನಾವು ತಂಗಿಗಳನ್ನ ಕಡಿತೀವಿ, ಕಡದ ಕಾಸಿ ಒಂದೊಂದಿಷ್ಟು ದನ ಕಟ್ಟಿ ಕೊಡ್ತೀವಿ. ಮತ್ತೆ ಅಲ್ಲಿ ಕೆಳಗಡೆ ಒಂದಿಷ್ಟು ಮೇವು ಬೆಳೆದಿರ್ತದ, ದನಗಳು ಮುಟ್ಟಿ ಬಿಟ್ಟು ಮೇಯಿಸ್ಕೊಳ್ತೀವಿ. ಅತಿ ಬಿಟ್ಟತ್ನಾಗ ಕೆಲವೊಂದ್ಸಲ ಮಾವಿನ ಗಿಡಗಳನ್ನು ಕಡಿಯೋ ಸಾಧ್ಯತೆ ಇರುತ್ತೆ, ಅಂತ ಟೈಮ್ನಾಗ ಕಟ್ ಮಾಡ್ಕೊಡ್ತೀವಿ. ಮತ್ತೆ ಒಂದ್ 4 ದಿನ ಬಿಟ್ಟು ಕೈ ಮತ್ತೆ ಬಿಡ್ತೀವಿ, ಮತ್ತೆ ಮೇವು ಬಂದತ್ನಾಗ ಚೆನ್ನಾಗಿದೆ. ಮೇವು ದನಗರಗಳಿಗೆ 30-40 ದನಕ್ಕೂ ಮತ್ತೆ ಮೇವು ಬಿಡ್ತೀವಿ, ಒಳಗಡೆ ಬಿಡ್ತೇವೆ ಅಂದ್ರೆ ಕಂಟಿನ್ಯೂ ಬಿಡಲ್ಲ, ಹಸಿರು ಬಂದತ್ನಾಗ ಕೆಳಗಡೆ ಕಸ ಕಡ್ಡಿ ಬಂದತ್ನಾಗ ಬಿಡ್ತೇವೆ. ಹೇಗೆ ದನಗಳು ಎಷ್ಟು ಸಾಕಾಣಿಕೆ ಇದ್ರೆ ತಮ್ದು, ಆಡು ಕುರಿ ಅಂತ ಆದ್ರೂ ಮಾಡಿದಿರಾ ಅಥವಾ ದನಗಳು ಅಷ್ಟದವ ಹೇಗೆ? ಈಗಂಕರು ದನಗಳು ಅಷ್ಟದವ್ರಿ, ಮೊದಲು ಕುರಿ ಸಾಕಾಣಿಕೆ ಮಾಡಿದ್ವಿ, ಅದು ಕುರಿ ಸಾಕಾಣಿಕೆ ಮಾಡೋದ್ ಬೇಡ ಅಂತ ನಮ್ಗ ಸ್ವಂತ ವೈಯಕ್ತಿಕವಾಗಿ ನಾವು ಕೆಲವು ಕಾರಣಗಳಿಂದ ಅದನ್ನ ಬೇಡ ಅಂತ ಹೇಳಿ ತೆಗೆದ್ವಿ ಅಷ್ಟೇ. ಮೊದಲು ಕುರಿನೂ ಮಾಡ್ತೀವಿ, ಸಾಕೊಂಡಿದ್ವಿ, ಅದು ಬೇಡ ಅಂತ ಅನ್ಸ್ಲಿಕ್ಕೆ. ಈಗ ದನಗಳು ಅಷ್ಟೇ ಒಂದ್ 35-40 ಯಾವಾಗ್ಲೂ ಇರ್ತವೆ ಅವರೇಜ್ ನಮ್ಗೆ. 35-40 ದನಗಳಂದ್ರೆ ಬಹಳಷ್ಟು ಆಯ್ತು. ಏನೇನು ತಳಿಗಳದ ನಿಮ್ಮಲ್ಲಿ? ಆಕಳದವ, ಎಮ್ಮೆಗಳದವ, ಹೇಗೆ ಏನೇನದವ? ಎಮ್ಮೆನೂ ಇದಾವೆ, ಕಿಲಾರಿ ಇದಾವೆ, ಗೀರ್ ತಳಿ ಇದಾವೆ, ದೇವಣಿ ತಳಿ ಇದೆ, ಮತ್ತೆ ನಮಗೆ ಬೀಜದೋರಿಗಳಿರೋದ್ರಿಂದ ಮಿಕ್ಸ್ ಹಾಕೊಂಡು ಅದು ಬೇರೆ ತರದಲ್ಲಿ ತಳಿಗಳು ವೃದ್ಧಿ ಆಗ್ತಾ ಇದೆ. ಕೆಲವೊಂದು ಗೀರಿಗೆ ಹೆಚ್ಚಪ್ ಮಿಕ್ಸ್ ಆಗಿರ್ತದೆ, ಗೀರಿಗೆ ಜವಾರಿ, ಯಾಕಂದ್ರೆ 2 ಗೀರ್ದ 1.5 ಪ್ಯೂರ್ ಗೀರ್ ಇದೆ, ಒಂದ್ ಪ್ಯೂರ್ ಜವಾರಿ ಇದೆ. ಅವಕ್ಕ ಅವಕ್ಕ ಬ್ರೀಡ್ ಆಗ್ತಾರಿಂದ ಹೊಸ ಹೊಸ ತಳಿಗಳು ಅದು ಉಟ್ಕೊಳ್ತಾ ಹೋಗ್ತವೆ ಸ್ವಲ್ಪ ಅದಕ್ಕೆ ಕಾಂಬಿನೇಷನ್ ಆಗಿ. ಸಾಕಷ್ಟು ಆಕಳಗಳಿದಾವ ನಿಮ್ಮಲ್ಲಿ? ಯಾವಾಗ್ಲೂ ಅದಾವೆ. ಅದು ಒಂದಿದ್ರೇನೆ ನಮಗೂ ಮೈ ತುಂಬಾ ಕೆಲಸ ಆಗ್ತದೆ ಬೆಳಗಿನ ಜಾವದಲ್ಲಿ. ಅದ್ರ ಸ್ವಂತ ಕೆಲಸ ನಾವೇ ಮಾಡ್ತೀವಿ, ಅದನ್ನ ಯಾರು ಲೇಬರ್ ಹಚ್ಚೋದಲ್ಲ ಬೆಳಗಿನ ಜಾವದ ಕೆಲಸನಿಲ್ಲ. ನಮಗೊಂದು ವರ್ಕ್ ಆಗ್ತದೆ. ಹೇಗೆ 30-40 ದನಗಳಂತಂದ್ರೆ ಸ್ವಲ್ಪ ಅದನ್ನ ನಿರ್ವಹಣೆ ಮಾಡುದು, ಮೇಯಿಸೋದು, ಮೇವಿಂದ ಅನುಕೂಲತೆಗಳು ಎಲ್ಲ ಮಾಡ್ಕೋಬೇಕಾಗತ್ತೆ. ಗೊಬ್ಬರ ಎಲ್ಲ ಸಾಕಷ್ಟು ಬರ್ತಿರ್ಬೇಕು. ಗೊಬ್ಬರ ಅದು ಹೇಗೆ ಬಳಸ್ತಾ ಇದಿರ್ತಾವೆಲ್ಲ? ಬರ್ತಾರೆ, ಗೊಬ್ಬರ ಬರ್ತದೆ. ಏನಿಲ್ಲ ಅಂದ್ರೆ ಒಂದು ಹಸುವಿಗೆ ಒಂದು ಟ್ರಿಪ್ ಲೆಕ್ಕ ಇಟ್ಕೊಂಡ್ರು ಕೂಡ ಚೆನ್ನಾಗಿ ಮೇಯಿಸಿದ್ರೆ ಒಂದು ಟ್ರಿಪ್ ಬರುತ್ತೆ. ಮೇಪಾಟು ಕಮ್ಮಿ ಇತ್ತಂತಂದ್ರೆ ಒಂದು ಟ್ರಿಪ್ ಕಮ್ಮಿ ಆಗ್ತದೆ. ಒಂದು 30 ದನಕ್ಕಂದ್ರೆ 30-40 ದನಕ್ಕಂದ್ರೆ ಒಂದು ಹಸುವಿಗೆ ಒಂದು ಲೆಕ್ಕ ಹಿಡಿದ್ರೆ ಒಂದು 30-40 ಟ್ರಿಪ್ ಗೊಬ್ಬರ ಆಗ್ತದೆ ಅಂತ ಪ್ರತಿ ವರ್ಷ. ಮತ್ತೆ ಅದ್ರ ಗಂಧುಲು ಅದೆಲ್ಲ ಅಷ್ಟು ಕೂಡ ಅದು ನೀರಿನಲ್ಲಿ ಮಿಕ್ಸ್ ಆಗಿ ದಿನಂಪ್ರತಿ ಹೊಲಕ್ಕೆ ಹೋಗುತ್ತಲ್ಲ, ಹಂಗಾಗಿ ಇಂಡೈರೆಕ್ಟ್ ಆಗಿ ಗೊತ್ತಿಲ್ಲದಂತ ಒಂದು ದೊಡ್ಡ ಲಾಭಾಂಶಗಳು ಕಾಣ್ತದೆ. ನೇರವಾಗಿ ಹುಡುಕ್ಲಿಕ್ಕೆ ಹೋದಾಗ ಬಹುಶಃ ಲಾಭ ಕಮ್ಮಿ, ಆದ್ರೆ ಇಂಡೈರೆಕ್ಟ್ ಆಗಿ ಭೂಮಿಗೆ ಫಲವತ್ತತೆಯನ್ನು ಕೊಟ್ಟು ಬೇರೆ ಕ್ರಾಪ್ಗಳು, ದಾಳಿಂಬೆ ನಾವು ಹೆಚ್ಚಾಗಿ ದಾಳಿಂಬೆ ಬೆಳೀತಾ ಇರೋದ್ರಿಂದ ನಮ್ಗೆ ಯಾವುದೇ ರೋಗಗಳು, ಎಲ್ಲರಿಗೆ ನಮ್ ಜೊತೆ ಇದ್ದವರಿಗೆ ರೋಗ ಬಂದ ಕೆಲವಂತ ಬಹಳಷ್ಟು ಜನ ತೆಗೆದಾರ ದಾಳಿಂಬೆ ಓದು ಹಚ್ಚ ವರ್ಷಕ್ಕ. ಇವತ್ತು ನಾವು ಸುಮಾರು ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ಬಹುಶಃ ನಮ್ಗೆ ರೋಗ ಬಾಧೆ ಕಮ್ಮಿ ಇರ್ಬೋದೇನೋ ಅಂತ ಅನಿಸ್ತೈತೆ. ನಾವು ಇನ್ನು ತೆಗೆದಿಲ್ಲ ಅಂದ್ರೆ ನಮ್ಗೆ ರೋಗ ಬಾಧೆ ಕಮ್ಮಿ ಇದೆ ಅಂತ ಅರ್ಥ ಆಗುತ್ತೆ. ಅದು ರೋಗ ಬಾಧೆ ಯಾಕೆ ಕಮ್ಮಿ ಆಗಿದೆ ಅಂದ್ರೆ ಬಹುಶಃ ಭೂಮಿಯಲ್ಲಿ ಇಂಡೈರೆಕ್ಟ್ ಆಗಿ ರೋಗ ನಿರೋಧಕ ಶಕ್ತಿಗಳನ್ನ ನಿರ್ಮಾಣ ಮಾಡುವಂತ ಭೂಮಿ ಗಿಡಕ್ಕ ಆಸರಾಗಿ ನಿಂತಿರ್ಬೋದು ಅಂತ ಅನಿಸ್ತದೆ. ಅಂದ್ರೆ ಆಕಳ ಗಂಧಲವನ್ನು ನೇರವಾಗಿ ಬಿಡ್ತಿರ್ತಾವ ಡ್ರಿಪ್ ಅಥವಾ ಹೇಗೆ ಮಾಡ್ತಾರೆ? ಡ್ರಿಪ್ ಅಲ್ಲಿ ಬಿಡ್ತಾರೆ, ನೀರಿನ ಕಾಲುವೆ ಅಂತ ಬಿಡ್ತಾರೆ, ಹೇಗೆ ಬಿಡ್ತಾರೆ? ಇಲ್ಲ, ಡ್ರಿಪ್ ಮೇಲೆ ಬಿಡ್ತಾರೆ. ಅಲ್ಲ, ಎಲ್ಲವೂ ಡ್ರಿಪ್. ಇನ್ನು 25 ಎಕರೆ ಡ್ರಿಪ್ ಇರೋದ್ರಿಂದ ಅದನ್ನ ಬಾವಿಗೆ ಹೋಗ್ತದೆ, ಬಯೋಡೈಸ್ಟ್ ಬರುತ್ತೆ. ಮೊದಲು ಬಯೋಡೈಸ್ಟ್ ನ ಫಿಲ್ಟರ್ ಆಗ್ತದೆ, ಫಿಲ್ಟರ್ ಆಗಿದ್ದನ್ನ ಮತ್ತೆ ಬಾವಿಗೆ ಹೋಗ್ತದೆ, ಬಾವಿಗೆ ಹೋಗಿದ್ದನ್ನ ರಿಟರ್ನ್ ದಿನಂಪ್ರತಿ ಮತ್ತೆ ಡ್ರಿಪ್ಪಿನ ಮೂಲಕ ಯಾವ ಹೊಲಕ್ಕೆ ವಾಲತ್ ಹೋಗ್ ಚಲವಾಗಿರ್ತದ ಆ ಹೊಲಕ್ಕೆ ಹೋಗ್ಬಿಡ್ತದೆ. ಈಜಿ ಮೆಥಡ್ ಮಾಡ್ಕೊಂಡಿದ್ವಿ, ಈಜಿ ಮೆಥಡ್. ಸಾಕಷ್ಟು ತಿಪ್ಪೆ ಗೊಬ್ಬರ ಇರೋದ್ರಿಂದ ಸಾಕಷ್ಟು ತಿಪ್ಪೆ ಗೊಬ್ಬರನ ಹಾಕ್ತಿರ್ತಾವ, ಹೆಂಡೆ ಹೆಂಡೆ ಗೊಬ್ಬರ ಹಾಕ್ತಿವಿ. ಮತ್ತೆ ಎರೆಹುಳು ಗೊಬ್ಬರನ ಅಲ್ಲೇ ಒಂದು ಸೈಡ್ ಗೆ ರೆಡಿ ಆಗ್ತಾ ಇರೋದ್ರಿಂದ ಅದಕ್ಕೂ ಕೂಡ ಕೆಲಸ ಮಾಡ್ತದೆ. ಮತ್ತೆ ಈ ಒಂದು ಸೈಡ್ ಆಗಿ ಜೀವಾಮೃತ ಗೋಪುರಮೃತ ಕೆಲಸ ಮಾಡ್ತಿದೆ. ಅವನು ಒಂದಿಷ್ಟು ಅದ್ರ ಜೊತೆ ಜೊತೆಗೆ ಮಿಕ್ಸ್ಅಪ್ ಮಾಡ್ಕೊಂಡು ಕಳಿಸ್ತಾ ಇರ್ತೀವಿ. 25 ಎಕರೆ ದಾಳಿಂಬೆ ಅಂತಂದ್ರೆ ಬಹಳಷ್ಟು ನಿರ್ವಹಣೆ ಮಾಡೋದು ಕಷ್ಟ ಅಂತ ಹೇಳ್ತಿರ್ತಾರೆ, ಆದ್ರೆ ತಾವು ಬಹಳ ಸರಳವಾಗಿ ಮಾಡ್ತಾ ಇದ್ದೀರಿ ನಿರ್ವಹಣೆಯನ್ನ. ಇಲ್ಲ, ನಾವು ಸರಳ ವಿಧಾನಗಳನ್ನ ಅನುಸರಿ ಟಕ್ಸ್ ತಗೊಳಕ್ ಹೋಗ್ತಾ ಇಲ್ಲ, ಬಂಡವಾಳಗಳನ್ನು ಜಾಸ್ತಿ ಹಾಕಕ್ ಪ್ರಯತ್ನ ಮಾಡ್ತಾ ಇಲ್ಲ. ಸಾಧ್ಯ ಆದಷ್ಟು ಬಂಡವಾಳಗಳನ್ನು ಕಡಿಮೆ ಹಾಕೊಂಡು ಸ್ವಲ್ಪ 1 ಪಾಯಿಂಟ್ ಲಾಭ ಕಡಿಮೆ ಆದ್ರೂ ಪರವಾಗಿಲ್ಲ, ನಾನು 50 ಟನ್ ತೆಗೆದೀನಿ 100 ಟನ್ ತೆಗೆದೀನಿ ಅನ್ನೋದಕ್ಕಿಂತ ಬಹುಶಃ ನಮ್ಮ ಹೊಲದಲ್ಲಿರ್ತಕ್ಕಂಥ ಗಿಡಗಳಿಗೆ ಮತ್ತೆ ನಮ್ಮ ಹೊಲ ಭೂಮಿಗೆ ಸಾಧ್ಯವಾದಷ್ಟು ಜೀವ ಕೊಡುವ ಪ್ರಯತ್ನ ಮಾಡ್ತಾ ಹೋಗೋದು. ಹೈ ಈಲ್ಡ್ ತೆಗಿಯಕ್ ಹೋದ್ರೆ ಆಯುಷ್ಯ ಕಡಿಮೆ ಆಗ್ತದೆ, ಹೈ ಈಲ್ಡ್ ಕಮ್ಮಿ ಇದ್ದಾಗ ಆಯುಷ್ಯ ವೃದ್ಧಿ ಹೊಳ್ತದೆ, ಗಿಡಗಳು ವೃದ್ಧಿ ಆಗ್ತವೆ. ಆದ್ರೆ ನಮ್ಗೆ ನಾವು ಇಲ್ಲಿ ತನಕ ಜೀವಂತವಾಗಿ ಇದೀವಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂದ್ರೆ ನಮ್ ಕ್ಷೇತ್ರ. ಹೌದೌದು. ಹೇಗೆ ನಿರ್ವಹಣೆ ಮಾಡ್ಲಿಕ್ಕೆ ನಿಮ್ಗೆಲ್ಲ ಲೇಬರ್ಸ್ ಕೂಲಿ ಆಳುಗಳ ಸಮಸ್ಯೆ ಏನು ಬಂದಿಲ್ಲ ಇಲ್ಲಿ ತನ? ಇಲ್ಲ, ಸಮಸ್ಯೆ ಏನಿಲ್ರಿ, ಸಮಸ್ಯೆ ಇಲ್ಲ. ಆದ್ರೆ ವಾತಾವರಣದಲ್ಲಿ ದಿನಕ್ಕಿಟ್ಟು ಟೈಮ್ ಸೆನ್ಸ್ ಕಮ್ಮಿ ಆಗ್ತಿದೆ. ಪ್ರತಿಯೊಬ್ಬರ ಮನಸ್ಸಿನ ಮನೋಭಾವಗಳಲ್ಲಿ ಟೈಮ್ ಸೆನ್ಸ್ ಕಮ್ಮಿ ಆಗ್ತಿದೆ, ಸಮಯದ ಸದ್ಬಳಕೆ ಕಮ್ಮಿ ಆಗ್ತಿದೆ. 7:00 ಬರ್ತಾರೆ, 7:30 ಬರ್ತಾರೆ, 8:00 ಬರೋರು, 8:30 ಬರ್ತಾರೆ. ಹಿಂಗಾಗಿ ಅಲ್ಲೊಂದು ಸ್ವಲ್ಪ ಸಮಯದ ಅಭಾವ ಆಗದಿಂದ ಕೆಲಸಗಾರರ ಸಂಖ್ಯೆ ಜಾಸ್ತಿ ಆಗ್ತದೆ. ಒಂದು ಆಳಿಗೆ ಆಗೋದು 4 ಆಳಿಗೆ ಆಗ್ತದೆ. 4 ಆಳಿಗೆ ಕೊಡುವಂತ ಲಾಭ ಅಲ್ಲಿ ಏನಾಗ್ತದೆ, ಈ ಲಾಭ ಏನ್ ಬರಬೇಕಾಗಿತ್ತು ಅದು ಸ್ವಲ್ಪ ಕುಂಠಿತ ಕಮ್ಮಿ ಆಗುತ್ತದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ, ಎಲ್ಲವೂ ನಡೆದಿದೆ ಸರಳವಾಗಿ. ಮನುಷ್ಯನ ಮನಸ್ಸಿನ ಸ್ಥಿತಿಗಳು ಸಮಯವನ್ನ ಸದ್ಬಳಕೆ ಮಾಡಬೇಕು ಅನ್ನುವಂಥದ್ದು ಯಾರಿಗೆ ಆದ್ರೂ ಬಂತಂದ್ರೆ ಮತ್ತೆ ಇನ್ನೂ ಅಷ್ಟು ಲಾಭದಾಯಕವಾಗಿ ಆಗ್ತದೆ ಕೃಷಿ ಕ್ಷೇತ್ರ, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದ್ರೆ ನೋಡ್ರಿ, ತಾವು ಒಬ್ಬ ಉದಾಹರಣೆ, ಉತ್ತಮ ಉದಾಹರಣೆ. ಮನೆಯಲ್ಲೇ ತೋಟದಲ್ಲೇ ಇರ್ತೀರಿ, ತೋಟದಲ್ಲೇ ಮನೆ ಅಲ್ಲೇ ಎಲ್ಲ ಕೆಲಸಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇರ್ತಾವು. ಹೌದು ಹೌದು. ಹೇಗೆ ದಾಳಂಬ್ರಿ ಒಂದು ಗುಣಮಟ್ಟದ ಬಗ್ಗೆ ಬಹಳಷ್ಟು ರೈತರು ಮಾತಾಡ್ತಾರೆ, ಒಳ್ಳೆ ಕ್ವಾಲಿಟಿ ಬರ್ಬೇಕು ಸರ್, ಒಳ್ಳೆ ಕ್ವಾಲಿಟಿ ಬಂದ್ರೆ ರೇಟ್ ಸಿಗತ್ತೆ ಅಂತೇಳಿ. ಕ್ವಾಲಿಟಿ ಬರ್ಬೇಕಾದ್ರೆ ಹೇಗೆ ಏನ್ ಮಾಡ್ಬೇಕಂತ ಹೇಳ್ತೀರಿ ರೈತರಿಗೆ ತಾವು? ಕ್ವಾಲಿಟಿ ಬರ್ಬೇಕು ಅಂತಂದ್ರೆ ಭೂಮಿಯನ್ನ ಹೆಚ್ಚು ಫಲವತ್ತತೆ ಉಳಿಸ್ಕೋಬೇಕು. ಒಂದು ಸರಿಯಾದ ಸಮಯಕ್ಕೆ ನಾವು ಅದ್ರ ಬಗ್ಗೆ ಕೆಲಸ ಮಾಡ್ಬೇಕು. ಯಾವುದೇ ಒಂದು ಸ್ಪ್ರೇ ತೋಳ್ತಾ ಇರ್ಬೋದು, ಮತ್ತೆ ಕಾಲಮಾನಗಳಿಗೆ ತಕ್ಕಂತೆ ಕೆಲವೊಂದು ಹೆಚ್ಚು ಸ್ವಲ್ಪ ಆರ್ಗ್ಯಾನಿಕ್ ಅಂದ್ರೆ ಎಂಡಿ ಗೊಬ್ಬರ ಇವೆಲ್ಲ ಬಿಡೋದ್ರಿಂದ ಸ್ವೀಟ್ ಬರುತ್ತೆ ಒಳಗಡೆ ಹಣ್ಣು, ಕ್ವಾಲಿಟಿ ಬರ್ತದೆ. ಸ್ವಲ್ಪ ಸ್ಪ್ರೇಗೆ ಸ್ವಲ್ಪ ಸಮಯಕ್ಕೆ ಸರಿ ತಗೊಂಡ್ರೆ ಒಂದೊಂದು ಕ್ವಾಲಿಟಿ ಬರ್ತದೆ, ಚೆನ್ನಾಗಿ ಬರ್ತದೆ. ಸ್ವಲ್ಪ ಸೈಜ್ ಕಿತ್ತೇವೆ ಅಷ್ಟೇ, ಅದು ನಮ್ಮ ಸಮದ ಮೇಲೆ ಇರ್ತದೆ. ಅದು ನಾವು ಸ್ವಲ್ಪ ಶ್ರಮ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಕಮ್ಮಿ ಆದ್ರೆ ಅದ್ರಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಕ್ವಾಲಿಟಿ ಬರ್ಲಿಕ್ಕೆ ಸಾಧ್ಯತೆ ಇದೆ. ತೆಗಿಬೇಕು, ಕ್ವಾಲಿಟಿ ತೆಗೆದಷ್ಟು ಒಳ್ಳೇದು. ಈಗ 8 ಎಕರೆ ನೋಡ್ರಿ, 8 ಎಕರೆ ಅಂದ್ರೆ ಒಳ್ಳೆ ಭೂಮಿ ತಮ್ದು, ಅದನ್ನ ಎಲ್ಲ ಮಿಕ್ಸ್ ಮಾಡಿ ನೈಸರ್ಗಿಕವಾಗಿ ಬಿಟ್ಬಿಟ್ಟಿದ್ರಿ. ಅದ್ರ ಬದಲಾಗಿ ಇದೇ ತರ ದಾಳಂಬ್ರಿಯನ್ನ ಮಾಡಿದ್ರೆ ಏನೋ ಜಾಸ್ತಿ ತೆಗಿಬಹುದಾಗಿತ್ತು ನೀವು. ಆದ್ರೆ ಇದು ಹೀಗೆ ಮಾಡ್ಬೇಕು, ನಾನು ಹಿಂಗೆ ಬಿಡ್ಬೇಕಂತಕ್ಕಂತ ಒಂದು ಇದು ಯಾಕೆ ಬಂತ? ಈಗ ನಾವು ಬರೀ ದುಡ್ಡನ್ನ ನೋಡುವ ಹಾಗಿಲ್ಲ, ಮತ್ತೆ ಆರ್ಥಿಕತೆನೆ ಮೇಜರ್ ಆಗೋದಿಲ್ಲ. ಇನ್ಡೈರೆಕ್ಟ್ ಆಗಿ ನಾವೊಂದು ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿದಾಗ ಜಗತ್ತಿಗೆ ನಾವೊಂದು ಜಗತ್ತು ನನಗೇನು ಕೊಡುತ್ತದೆ, ಸಮಾಜ ನನಗೇನು ಕೊಡುತ್ತೆ, ಪರಿಸರ ನನಗೇನು ಕೊಡುತ್ತೆ ಅನ್ನೋದ್ರ ಮೇಲೆ ನನ್ನ ಬದುಕು ನಿಂತಿರುತ್ತೆ. ನಾನು ರಿಟರ್ನ್ ಬರೀ ದುಡ್ಡನ್ನ ಕೊಟ್ಟರೆ ಸಾಲದು, ಅದಕ್ಕೆ ತಕ್ಕಂತೆ ನಾನು ಏನ್ ತಗೊಂಡಿರ್ತೀನಿ, ಅಥವಾ ಒಳ್ಳೆ ಗಾಳಿ ಆಗಿರ್ಬೋದು, ಒಳ್ಳೆ ವಾತಾವರಣ ಆಗಿರ್ಬೋದು, ಮತ್ತೆ ಒಂದು ಒಳ್ಳೆ ವಿಚಾರಗಳಾಗಿರ್ಬೋದು, ಅದನ್ನು ನಾನು ಕೊಟ್ಟಾಗ ಅದು ಮತ್ತೆ ಇನ್ನೊಂದಕ್ಕೆ ಮತ್ತೆ ರಿಯಾಕ್ಷನ್ ಆಗಿ ಮುಟ್ಲಿಕ್ಕೆ ಸಾಧ್ಯ ಇರ್ತದೆ. ಕೆಲವೆಲ್ಲಾ ರೂಪದ ಋಣಭಾರಗಳನ್ನು ನಾವು ಜೀವನದಲ್ಲಿ ತಲುಪಿಸ್ಬೇಕಾಗಿರ್ತದೆ. ಹಾಗಾಗಿ ಒಂದು ಅರಣ್ಯವನ್ನ ನಾನು ಕೃಷಿಕನಾಗಿ ನನಗೆ ಸಂಬಂಧಪಟ್ಟ ವಿಚಾರದಲ್ಲಿ ದುಡ್ಡನ್ನು ಬೇಕಾಗ್ತದೆ, ಮತ್ತೆ ಸಾಮಾಜಿಕ ಒಂದು ಕಲ್ಪನೆಯನ್ನು ಇಟ್ಕೊಂಡು ಒಂದು ಅರಣ್ಯ ಅನ್ನುವಂಥದ್ದು ಕೊಟ್ರೆ ಸಮಾಜಕ್ಕೆ ಅಥವಾ ಪರಿಸರಕ್ಕೆ ಅಥವಾ ನಾಡಿಗೆ ನಾವು ಒಂದು ಹೊಸದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಋಣವನ್ನು ನಾನು ಮುಟ್ಟಿದಂಗೆ ಆಗುತ್ತೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಒಂದು ಆ ಕಾನ್ಸೆಪ್ಟ್ ನಲ್ಲಿ ಒಂದು ಅರಣ್ಯನಂತ ತೆಗೆದುಕೊಂಡ್ವಿ. ಅರಣ್ಯದಲ್ಲಿ ಮೇಜರ್ ನಾವು ಮಾವನ್ನ ಯಾಕೆ ತೆಗೆದುಕೊಂಡ್ವಿ ಅಂದ್ರೆ ಮಾವು ಇಡೀ ಸಸ್ಯ ಸಂಕುಲದಲ್ಲಿನೇ ಹಣ್ಣಿನ ಸಂಕುಲದಲ್ಲಿನೇ ರಾಜ ಅಂತ ಅನ್ಸ್ಕೊಳ್ತದೆ. ಹಣ್ಣುಗಳ ರಾಜ, ಹಣ್ಣುಗಳ ರಾಜ ಅಂತ ಅನ್ಸ್ಕೊಳ್ತದೆ. ಮತ್ತೆ ನಮ್ದು ಬಿಸಿಲು ಪ್ರದೇಶ ಇರೋದ್ರಿಂದ ನಮಗ ಮೊದಲಿಂದ ಮಾವು ಬೇವು ಒಂದು ಅನನ್ಯವಾದಂತ ಸಂಬಂಧದ ಸಸ್ಯಗಳು, ತಂಪು ನೀಡತಕ್ಕಂತ ಬೆಳೆಗಳು, ಬಿಸಿಗೆ ಬೆಳೆಗಳು. ಹಾಗಾಗಿ ನಾವು ಮಾವನ್ನ ಆಯ್ಕೆ ಮಾಡ್ಕೊಂಡಿವಿ, ಹೆಬ್ಬೆವನ್ನ ಆಯ್ಕೆ ಮಾಡ್ಕೊಂಡಿವಿ. ಬಹುಶಃ ಹೆಬ್ಬೆವು ನೇರವಾಗಿ ಮಾರ್ಲಿಕ್ಕೆ ಹೋದ್ರೆ ಲಾಭ ಆಗ್ಲಿಕ್ಕಿಲ್ಲ, ಇವತ್ತು ಅದನ್ನ ಕೇಳುವವರಿಲ್ಲ ಒಂದ್ ಕಡೆ. ಮತ್ತೆ ಮಾವು ನೇರವಾಗಿ ನಾವು ದಾಳಿಂಬೆಗೆ ಹೋಲಿಕೆ ಮಾಡಿದ್ರೆ ಅದು ಅಷ್ಟು ದುಡ್ಡು ಇಲ್ಲ, ಅಲ್ಲೇ ದುಡ್ಡಿಲ್ಲ. ಆಕ್ಚುಲಿ ನಾವು ಮಾವಿನಲ್ಲಿ ಏನ್ ಸಂತೃಪ್ತಿಯನ್ನ ಕಾಣ್ತೇವೆ ಅಂದ್ರೆ ನಾವು ನೇರವಾಗಿ ನಾವೇ ಮಾರ್ತೇವೆ ಮಾವಿನ ಹಣ್ಣನ್ನ. ಅವ್ರು ತಿಂದವರೆಲ್ಲರೂ ನಿಮ್ಮ ಹಣ್ಣು ಇವತ್ ಮತ್ತೆ ಇನ್ನು ಹಣ್ಣು ಸ್ಟಾರ್ಟ್ ಆಗಿಲ್ಲ, ಇನ್ನು ಚಾಕ್ ಬಿದ್ದಿಲ್ಲ ರೀ, ತಿಂದವರೆಲ್ಲರೂ ನಿಮ್ ತೋಟದ ಹಣ್ಣು ನಮ್ಗೆ ಎಂದ್ ಬರ್ತವ್ರಿ ಅಂತ ಕೇಳುವಂತ ಸ್ಥಿತಿಗೆ ಆ ತೋಟದ ಫಲವತ್ತತೆ ಆ ಸಿಹಿ ಎಲ್ಲರನ್ನ ನಮ್ಮ ನೆನಪು ಮಾಡುವ ಹಾಗೆ ಉಳಿಸ್ಕೊಂಡಿದೆ. ಅದೇ ತೃಪ್ತಿ ಅದೇ ಅವರು ಅಂತ ಹಣ್ಣನ್ನು ತಿಂದ ಮೇಲೆ ಅವ್ರೊಂದಿಷ್ಟು ನಮ್ಮ ನೆನಪು ಮಾಡ್ತಾರಲ್ಲ, ಅವ್ರ ಆಶೀರ್ವಾದಗಳು ನಮಗ್ ಸಿಕ್ಕಂಗೆ ಆಗ್ತದೆ, ನಮ್ಮ ಬದುಕಿಗೆ ಒಂದಿಷ್ಟು ಆಸೆ ಆಗ್ತದೆ. ಪ್ರತಿಯೊಬ್ಬರ ಒಂದು ಆರೈಕೆಗಳು ಕೂಡ ನಮಗ ಇಂಡೈರೆಕ್ಟ್ ಆಗಿ ಸಿಗುತ್ತಿರ್ತದೆ. ಆ ಉದ್ದೇಶಗಳನ್ನ ಇಟ್ಟುಕೊಂಡು ಒಂದು ಯೋಜನೆಗಳನ್ನು ರೂಪಿಸುವಾಗ ಇಂತ ಒಂದು ವಿಚಾರಗಳನ್ನ ಇಟ್ಕೊಂಡೆ ಅದನ್ನ ರೂಪಿಸಿದ್ದೇವೆ ಅಷ್ಟೇ. ಈಗ ನೋಡ್ರಿ, ನಾನು ಎಲ್ಲ ಒಂದ್ ಕಡೆ ನೋಡ್ತಾ ಇದ್ದೆ, ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ರೆ ಪ್ರತಿ ಒಬ್ಬ ವ್ಯಕ್ತಿಗೆ ಮರಗಳ ಸಂಖ್ಯೆಯನ್ನ ಗಣನೆಗೆ ತೆಗೆದುಕೊಂಡಾಗ ನಮ್ಮ ದೇಶದಲ್ಲಿ ಬಹಳಷ್ಟು ಮರಗಳ ಸಂಖ್ಯೆ ಕಡಿಮೆ ಇದೆ. ಒಂದ್ ವ್ಯಕ್ತಿಗೆ ಎಷ್ಟು 7-8 ಮರಗಳು ಬರ್ತಾವ, ಬೇರೆ ದೇಶದಲ್ಲ 100, 2,000, 3,000 ಇದಾವೆ. ಈಗ ತಾವು ರೈತರಾಗಿ ಒಬ್ಬ ರೈತ ಒಂದ್ ಎಕರೆದಲ್ಲಿ ಕನಿಷ್ಠ ಎಷ್ಟೆಷ್ಟು ಮರಗಳನ್ನಾದ್ರೂ ಬೆಳೆಸ್ಬೇಕಂತ ಹೇಳ್ತಿರ್ತಾವ. ಉದ್ದೇಶ ಎಲ್ಲರೂ ಯಾಕಂತಂದ್ರೆ ಮರಗಳಿದ್ರೇನೆ ನಾವಿರ್ತೀವಿ, ಮರಗಳಿದ್ರೆ ಮಳೆ ಇರ್ತದೆ, ಮರಗಳಿದ್ರೆ ಪರಿಸರ ಚೆನ್ನಾಗಿರ್ತದೆ, ವಾಯುಮಾಲಿನ್ಯ ಚೆನ್ನಾಗಿರ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲರಿಗೂ ಗೊತ್ತು, ಹೌದು, ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಹೇಳ್ತಾರೆ, ಆದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಹೆಚ್ಚಾಗಿ ಇನ್ನೊಂದು ಪ್ಲಾನಿಂಗ್ ಏನ್ ಮಾಡೋದು, ನಾವು ಶಾಲೆಯಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಇದ್ದಾಗ 3 ಸಲ ನಾವು ಅರಣ್ಯ ದಿನಾಚರಣೆಯಲ್ಲಿ 3 ಸಲ ನಮ್ಮ ಸ್ಕೂಲ್ ಗ್ರೌಂಡ್ ನಲ್ಲಿ ಸುಮಾರು ಸಸಿಗಳನ್ನ ಹಚ್ಚುವ ಪ್ರಯತ್ನ ಮಾಡಿದ್ದೆವು. ಅವು ಸ್ವಲ್ಪ ಒಂದ್ಕೊಂದು ನೀರಿರ್ಲಾರ್ದ ಏನೋ ಆಗಿ ಒಟ್ಟೆ ಯಾರೋ ಹಾಡು ತಿನ್ಸಿ ಅದು ತಿನ್ಸಿ ಈ ತರ 3 ಟೈಮ್ನು ಹಚ್ಚಿದಾಗ ಅದು ಫೇಲ್ ಆಗ ಸಾಧ್ಯತೆ. ಯಾಕಂದ್ರೆ ಬೆಳವಣಿಗೆ ಕುಂಠಿತ, ಹಚ್ಚಿದ ಮಾತ್ರಕ್ಕೆ ಬೆಳೆಯೋದಿಲ್ಲ. ಅದನ್ನ 3 ವರ್ಷಗಳ ಕಾಲ ಸತತ ನೀರು ಮತ್ತು ಆರೈಕೆಯನ್ನ ಮಾಡಿದ್ರೆ ಒಂದ್ ಗಿಡ ಬೆಳೆದ್ ನಿಲ್ಲಕ್ಕೆ ಸಾಧ್ಯ ಐತಿ. ಆದ್ರೆ ಹೆಚ್ಚು ಕಮ್ಮಿ ಎಲ್ಲರೂ ದಿನಾಚರಣೆ ದಿನ ಬರೀ ಸಸಿನ ನಡ್ತಾರೆ ವಿನ, ಆದ್ರೆ ಅದಕ್ಕೆ ನೀರ್ ಹಾಕ್ಬೇಕಂತ ಸಂಕಲ್ಪ ಯಾರು ಮಾಡಿರಲ್ಲ ಅವತ್ತ. ಹಂಗಾಗಿ ಇದು ಫೇಲ್ ಆಗ್ತಾ ಬಂದಿರೋದ್ರಿಂದ ನಾನೇ ಸ್ವಂತ ಒಂದು ಕಾರ್ಡನ್ನ ಯಾಕೆ ನಿರ್ಮಾಣ ಮಾಡ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅವಾಗ ಬಂದಿತ್ತು ನಮಗೆ. ಅದು ಒಂದು ಕೂಡ ಯಾಡ್ ಆಗಿತ್ತು ನಮಗೆ. ನಾವು ಶಾಲಾ ಸುಧಾರಣಾ ಸಮಿತಿಯಲ್ಲಿ ಇದ್ದಾಗ 3 ಸಲ ಶಾಲೆ ಹುಡುಗರು ಕಡೆಯಿಂದ ನೀರ್ ಟ್ಯಾಂಕ್ ಹಾಕ್ಸಿದ್ರು ಕೂಡ ಅಲ್ಲಿ ಊರಿಗೆ ಹತ್ತಿರ ಇರೋದ್ರಿಂದ ಸ್ಕೂಲು ಹಾಡು ತಿನ್ಸಿ ಏನೋ ಎತ್ತು ದನ ಕರ ತಿಂದ್ಬಿಟ್ರೆ ಸಿಗೋದಿಲ್ಲ, ಬೆಳವಣಿಗೆ ಕುಂಠಿತಾಗುತ್ತೆ. ಹಿಂಗಾಗಿ ಸುಮ್ನೆ 1,000 ಗಿಡಗಳನ್ನ 3 ಸಲ ಹಚ್ಚಿದ್ರು ಕೂಡ ಅಷ್ಟು ಕೂಡ ಒಂದು 100 ಕೂಡ ಉಳ್ಕೊಂಡಿರ್ಬೇಕು. ಇವತ್ತಿಗೆ ಉಳ್ಕೊಂಡಾಗ ಇಲ್ಲ ಅಂತ ತರ್ಲಿಕ್ಕೆ ಆಗಲ್ಲ, 100 ಕೂಡ ಉಳ್ಕೊಂಡವೆ. ಇದನ್ನೇ ನಾವು ಸ್ವಂತ ನಮ್ಮ ಕ್ಷೇತ್ರದಲ್ಲಿನೇ ಬೆಳೆದ್ರೆ ಸ್ವಲ್ಪ ಸಿಕ್ಲಿಯಾಗಿ ಬೆಳಿತಿದ್ದೆ, ಯಾಕೊಂದ್ 1,000 ಗಿಡಗಳನ್ನ ಬೆಳಿಬಾರ್ದಂತಾನೆ ಒಂದ್ 8 ಎಕರೆನ ಅದಕ್ಕಾಗಿ ಮೀಸಲು ಮಾಡ್ಕೊಂಡ್ವಿ. ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು 1,000 ಗಿಡ ಬೆಳೆದ್ ನಿಂತಿದೆ. ಒಂದ್ 2,000 ಹೆಬ್ಬೇವಿದೆ, 1,000 ಮಾವಿದೆ. ಶ್ರೀಗಂಧ ಅನ್ಕೋರು ಆ ಕಾಡಿನಲ್ಲಿ ತಿಂದಿರ್ತಕ್ಕಂತ ಹಣ್ಣುಗಳು ಮತ್ತೆ ನಮ್ ದಾಳಿಂಬ್ರಿ ಉಳಿದು ದಾಳಿಂಬ್ರಿ ಹೊಲದಲ್ಲಿ ತಾನೇ ನಾಟ್ಕೊಂಡು ಅದಕ್ಕಿಂತ ಬಲಾಢ್ಯವಾಗಿ ಒಂದು 3,000-4,000 ಗಿಡಗಳು ಬೆಳೆದ್ ನಿಂತಿವೆ ಇವತ್ತು. ಅದನ್ನು ಕೂಡ ಇವತ್ತು ದಾಳಿಂಬ್ರಿ ಹೋದ್ಮೇಲೆ ಅದೊಂದು ಕಾರ್ಡ್ ಮಾಡ್ಬಿಡೋಣ ಅಂತ ಅನಿಸ್ತದೆ. ಕೆಲಸಗಳನ್ನ ಕಡಿಮೆ ಮಾಡ್ಕೊಂಡು ಮಾಡ್ಬಿಡೋಣ ಅಂತ ತೀರ್ಮಾನಕ್ಕೆ ಇನ್ನೂ ಬಂದಿಲ್ಲ. ಅಕಸ್ಮಾತ್ ಅದು ಉಳಿಸ್ಕೊಂಡ್ರೆ ಅದು ಕೂಡ ಕಾರ್ಡ್ ಆಗ್ತದೆ, 1,000 ಗಿಡಗಳದ್ದು ಒಂದು ಕಾರ್ಡ್ ಆಗ್ತದೆ. ನಾವು ಒಂದ್ ದೇಶಕ್ಕೆ ಏನೋ ಕೊಟ್ಟಿವಿ ಅಲ್ಲಪ್ಪ, ಬರೀ ಹೇಳೋದಕ್ಕಿಂತ ಮಾಡಿ ತೋರಿಸಿ ಸಮಾಧಾನ. ಬರೀ ಮಾತಾಗ್ತಿದೆ ನಮ್ಮ ಜಗತ್ತಿನಲ್ಲಿ, ಆದ್ರೆ ಕೃತಿ ಕಡಿಮೆ. ಅದು ಕೃಷಿ ಕ್ಷೇತ್ರದಲ್ಲಿ ಮಾತು ಜಾಸ್ತಿ ಇದೆ, ಕಮ್ಮಿ ಬಹಳ ಮಾತಾಡ್ತಾರೆ, ಆದ್ರೆ ಮಾಡೋಲ್ಲ, ಅನುಸರಣೆ ಇಲ್ಲ. ಅದು ಕಾರಣ ಏನಂದ್ರೆ ಅದು ಬಹಳ ಟಫ್ ಕಾರ್ಯ ಆಗಿರೋದ್ರಿಂದ ಬಹಳ ಹಾರ್ಡ್ ಇದೆ ಆ ಕೆಲಸ, ಆ ಕ್ಷೇತ್ರ ಬಹಳ ಹಾರ್ಡ್ ಇದೆ. ಮಾತಾಡೋದು ಬಹಳ ಸರಳ ಆಗಿಬಿಡುತ್ತೆ, ಆದ್ರೆ ಅದನ್ನ ಕಾರ್ಯರೂಪದಲ್ಲಿ ತರೋದು ಬಹಳ ಕಷ್ಟ. ಬಹಳ ಕಷ್ಟ ಇದೆ ಅದು. ಪಾಪ ನಾವ್ ಯಾರನ್ನೂ ಬ್ಲೇಮ್ ಮಾಡಂಗಿಲ್ಲ, ಕಷ್ಟ ಇದೆ, ಸಮಯ ಇದೆ, ಎಲ್ಲಾ ಉದ್ಯೋಗಕ್ಕಿಂತ ಉದ್ಯೋಗ ಇವತ್ತು ಸಮಯ ಇದೆ. ಆದ್ರೂ ಆ ಶ್ರಮ ಅಂತ ಅನ್ಕೊಳ್ಳಾರ್ದ ಒಂದ್ ಏನೋ ಒಂದು ಗುರಿ ಉದ್ದೇಶಗಳನ್ನ ಇಟ್ಕೊಂಡ್ ಮಾಡಿದ್ರೆ ಅದು ಉತ್ಸಾಹದಿಂದ ಮಾಡಿದಾಗ ಅಲ್ಲಿ ಸರಳ ಆಗ್ತದೆ, ಇಲ್ಲ ಅಂತ ಅನ್ಲಿಕ್ಕೆ ಆಗಲ್ಲ, ಅಲ್ಲಿ ಸೋಲ್ತಾನೆ ಮನುಷ್ಯ, ಸೋಲ್ಬಾರ್ದು ಅಷ್ಟೇ. ಈಗ ನೋಡಿ ರೈತರನ್ನ ಕೇಳಿದಾಗ ಬದುಗಳ ಮೇಲೆ ಗಿಡ ಇರ್ತವೆ, ಗಿಡ ಯಾಕ್ರಿ ಕಡಿತೀರಿ, ಕಡಿಬಾರ್ದಾಗಿತ್ ನೀವು, ಇಲ್ಲ ಅವು ನೆಳ್ಳಾಗ್ಬಿಡ್ತಾವ್ರಿ ಏನು ಬೆಳೆಯಂಗಿಲ್ಲ ಅಂತಕ್ಕಂಥದ್ದು. ನಿಮ್ಮ ದೃಷ್ಟಿಯಲ್ಲಿ ವಿಚಾರ ಮಾಡಿದಾಗ ಎಲ್ಲೋ ಒಂದ್ ಕಡೆ ಒಂದ್ 10 ಎಕರೆ ಇದ್ದಲ್ಲಿ ಒಂದ್ 1/2 ಎಕರೆನೋ 1 ಎಕರೆನೋ ಕಾಡುಗಳನ್ನ ಸಂಪೂರ್ಣ ಕಾಡುಗಳನ್ನ ಬೆಳೆಸೋದು ಒಳ್ಳೇದೇನಪ್ಪ ಅಂತ ಅನ್ಸುತ್ತೆ ನಮ್ಗೆ. ಒಳ್ಳೇದು ಒಳ್ಳೇದು, ಯಾಕಂತಂದ್ರೆ ಈಗ ನಮ್ಗ ಅವ್ರು ಹೇಳಿದ ಹಾಗೆ ಬದುನ ಸುತ್ತ ಬೆಳೆದಾಗ ಬೆಳೆ ಬೆಳೆಯಂಗಿಲ್ಲ, ಅದು ಕರೆಕ್ಟ್ ಒಪ್ಪುವಂತ ವಿಚಾರನೆ. ಎಟ್ ಲೀಸ್ಟ್ ನನ್ನ ಫೀಲ್ಡ್ ಏನಿದೆ ಅಂದ್ರೆ ನಾನು ಭೂಮಿ ಜೊತೆಗೆ ನನ್ನ ಹೊಂದಾಣಿಕೆ ಇರೋದ್ರಿಂದ ನನಗೆ ಗಿಡಗಳು ಬೇಕು, ನನಗೆ ಗಿಡಗಳು ಬಿಡಕ್ಕೂ ಬೇಕೇ ಬೇಕು. ನನಗೆ ಇವತ್ತು ವೈಜ್ಞಾನಿಕವಾಗಿ ನಾವು ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ದಾಳಂಬ್ರಿಗೂ ಒಂದ್ ವೇಳೆ ನಾಳಿಗಿದ್ರಪ್ಪ ಅಂದ್ರೆ ಫಲ ಬರೋದಿಲ್ಲ, ಅಲ್ಲಿ 1,000 ರೂಪಾಯಿ ಒಂದ್ ಗಿಡಕ್ಕೆ 1,000 ರೂಪಾಯಿ ನಾವು ಲಾಭ ಕಟ್ಕೊಂಡಿರ್ತೀವಿ, ಆ ಗಿಡದ ಕೆಳಗೆ ಅದು ಆಗೋದಿಲ್ಲ, ಅಲ್ಲಿ ಲಾಸ್ ಆಗ್ತೀವಿ, ಅಂತ ಟೈಮ್ನಾಗ ಆ ಗಿಡ ಕಡಿಯುವಂತ ಪರಿಸ್ಥಿತಿ ಬರುತ್ತೆ. ಹಂಗಾಗಿ ನೀವ್ ಹೇಳಿದ ಹಾಗೆ 1 ಎಕರೆನ ನಾನು ಕಾಡನ್ನಾಗಿ ಮಾಕ್ ಮಾಡ್ಕೋಬಾರ್ದು ಅನ್ನುವಂಥದ್ದು ಎಲ್ಲರಿಗೂ ಬರ್ಬೋದು. 1 ಎಕರೆ ಕಾಡ್ ಮಾಡೋಣ, ತಪ್ಪೇನಿದೆ, ತಪ್ಪೇನಿದೆ ಅಲ್ಲ, ಯಾಕಂದ್ರೆ ಕಾಡಿನ ಜೊತೆಗೆ ನನ್ ಬದುಕಿದೆ, ಆ ಒಂದ್ ಉದ್ದೇಶ ಇಟ್ಕೊಂಡು ಎಲ್ಲರೂ ಮಾಡಿದ್ರೆ ಬಹಳ ಸಂತೋಷ, ಬಹಳ ಅಲ್ಲ. ಕಾಡು ನಿಮಗೆ ನೇರವಾಗಿ ನಿಮಗೆ ಲಾಭ ಕೊಡ್ಲಿಕ್ಕಿಲ್ಲ, ಆದ್ರೆ ಇನ್ಡೈರೆಕ್ಟ್ ಆಗಿ ಅದರಿಂದ ಸಾಕಷ್ಟು ಬೆನಿಫಿಟ್ ಇದಾವೆ, ನಮ್ಗೆ ಗೊತ್ತಾಗೋದಿಲ್ಲ ಅದು. ಸಾಕಷ್ಟು ಬೆನಿಫಿಟ್ ಅದಾವ್ರಿ, ಮತ್ತೆ ನಾವು ಋಣಬಾಧೆಗಳಿಂದ ಮುಕ್ತ ಆಗ್ತೀವ. ಭೂಮಿ ತಾಯಿ ಗಿಡ ಬೆಳೆಸೋಣ ರೆಡಿ ಇದೆ ಅದು. ಹೌದು ಬೆಳೆಸ್ತಾ, ಹೌದೌದು, ಗಿಡ ತಾನು ಬೆಳೆಸ್ಕೊಳಕ್ ರೆಡಿ ಇದೆ, ನಾವು ಕಡ್ಲಿಕ್ ರೆಡಿ ಆಗಿವಿ, ಕಡ್ಲಿಕ್ ರೆಡಿ ಆಗಿದ್ವಿ. ಆದ್ರೆ ಭೂಮಿ ತಾಯಿ ಇಷ್ಟ ಏನೈತೆ ಅಂದ್ರೆ ನನ್ನ ಸುತ್ತಲೂ ಗಿಡ ಮರಗಳು ಇರಬೇಕಂತ ಬಯಸ್ತದೆ ಆ ತಾಯಿ. ಹೌದು, ಆ ತಾಯಿನ ಬಯಸ್ತದೆ, ಆ ತಾಯಿಯ ಆಸೆಯನ್ನ ನಾನು ಪೂರೈಸಬೇಕು. ವೈಜ್ಞಾನಿಕವಾಗಿ ನಾನು ಬೇರೆ ರೂಪದ ಇವತ್ ಕಾಲಮಾನಗಳಲ್ಲಿ ಬೇರೆ ರೀತಿಯಲ್ಲಿ ನಾನು ಏನ್ ಅಂದ್ರೆ ಒಂದ್ ಕಡೆ ಕಾಡನ್ನ ಒಂದ್ ಎಕರೆ ಅಥವಾ 1/2 ಎಕರೆ ಬೆಳ್ಕೊಂಡ್ರೆ ಆ ಭೂಮಿ ತಾಯಿಯ ಒಂದು ಇಚ್ಛೆಯನ್ನ ನಾನು ಪೂರೈಸಿದಂಗೆ ಆಗ್ತದೆ. ಹೌದು, ಅದ್ಭುತ ಶಕ್ತಿ ಇದೆ ಆ ಭೂಮಿ ತಾಯಿ ಇಚ್ಛೆಯಲ್ಲಿ, ಒಂದು ಸಂಕಲ್ಪ ಶಕ್ತಿ ಇದೆ. ಇಚ್ಛೆಯನ್ನು ಪೂರೈಸೋದ್ರಿಂದ ಭೂಮಿ ತಾಯಿ ನನಗೆ ಇಂಡೈರೆಕ್ಟ್ ಆಗಿ ಏನೋ ಜಾಸ್ತಿ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಕೊಟ್ಟೆ ಕೊಡ್ತಾಳೆ ಬೇರೆ ರೂಪದಲ್ಲಿ. ಹೌದು, ಆಧ್ಯಾತ್ಮ ಮತ್ತು ಕೃಷಿ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ. ಅವಿನಾಭಾವ ಸಂಬಂಧ ಇದೆ, ಅದನ್ನ ನಾವು ದೂರ ಹೋಗ್ಬಿಟ್ಟಿ, ನಾವು ಅದನ್ನ ಬಿಟ್ಟೀಗ ದೂರ ಬರೀ ಆ ದುಡ್ಡನ್ನಷ್ಟೇ ಮೇಜರ್ ನೋಡ್ಲಿಕ್ಕಿತ್ತು, ಆದ್ರೆ ಇಂಡೈರೆಕ್ಟ್ ಆಗಿ ಎಲ್ಲೋ ಒಂದು ಶಾಂತತೆ ಮತ್ತು ಆನಂದ ಸಂತೋಷದ ತೃಪ್ತಿ, ಆ ನಿಸರ್ಗದ ಒಂದು ತೃಪ್ತಿಯನ್ನ ನಾನು ಪಡಿಸಿದ್ರೆ ನನಗೆ ಅದ್ಭುತವಾದಂತ ತೃಪ್ತಿಯನ್ನು ಕೊಡೋ ಸಾಧ್ಯತೆ ಇದೆ ನಿಸರ್ಗ. ಹೌದೌದು, ನಿಸರ್ಗದಲ್ಲಿ ಅದ್ಭುತ ಶಕ್ತಿ ಇದೆ, ಮನುಷ್ಯನಕ್ಕಿಂತ ನಿಸರ್ಗದಲ್ಲಿ ಅದ್ಭುತ ಶಕ್ತಿ ಇದೆ. ನಾನು ನಿಸರ್ಗದಲ್ಲಿ ಒಂದು ಸಣ್ಣ ಅಣು ನಾನು. ಹೌದು, ನಿಸರ್ಗದ ಇಚ್ಛೆಗಳನ್ನ ಪೂರೈಸುವ ಪ್ರಯತ್ನ ನಾವೆಲ್ಲರೂ ಮಾಡ್ಬೇಕು, ಮಾಡಿದ್ರೆ ಬಹಳ ಅದ್ಭುತ ಆಗ್ತದೆ. ನೋಡಿ, ಈಗ ನಾವು ನಿಸರ್ಗಕ್ಕೆ ವಿರುದ್ಧವಾಗಿ ಹೋಗ್ತಾ ಇರೋದ್ರಿಂದ ಏನೇನು ಅವಘಡಗಳು ಸಂಭವ ಆಗ್ತಾ ಇದೆ, ಮಳೆ ಹೋಯ್ತು, ಬಿಸಿಲು ಬಂತು, ಭಯಂಕರ ವಾತಾವರಣ ಆಗ್ತಾ ಇದೆ. ಕಾರಣ ಇಷ್ಟೇ ಕಾರಣ ನೋಡ್ರಿ, ಅದಕ್ಕೆ ವಿರುದ್ಧ ಹೋಗೋದ್ರಿಂದ ವಿರುದ್ಧ ಅದ್ರ ಯೋಚನೆಗಳಿಗೆ ನಾನು ಸ್ಪಂದಿಸ್ತಾ ಇಲ್ಲ. ಹೌದು, ಸ್ಪಂದನೆ ಇಲ್ಲ ನಮ್ಗೆ, ಸ್ಪಂದನೆ ಇಲ್ಲ, ಸುಮ್ನೆ ಅದೇ ಸ್ಪಂದನೆ ಇಲ್ಲ. ನಿಜವಾಗ್ಲಿ ನಮ್ಗೆ ಅನುಭವ ಆಗ್ತದೆ, ನನ್ನ ಕ್ಷೇತ್ರದಲ್ಲಿ ನಾನು ಇವತ್ತಿನ ತನಕ ಏನಾದ್ರೂ ಉಳ್ಕೊಳ್ಳೋದಾದ್ರೆ ನಾನೇನಾದ್ರೂ ಫೈನಾನ್ಸಿಯಲಿ ಹೇಳುವ ಹಾಗಿಲ್ಲ, ಫೈನಾನ್ಸಿಯಲಿ ನಾನು ಗ್ರೌತ್ ಆಗಿದೆ ಅಂತ ಹೇಳುವ ಹಾಗಿಲ್ಲ. ನಾನೇನಾದ್ರೂ ಗ್ರೌತ್ ಆಗಿ ಉಳ್ಕೊಂಡಿದ್ರೆ ಆ ನಿಸರ್ಗದ ಆಶೆಗಳನ್ನ ಪೂರೈಸಿದ್ರಿಂದ ನಾನು ಇವತ್ತು ಬದುಕನ್ನ ಆನಂದ ಮತ್ತು ಸುಖ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯನ ಅಂತ ನನಗೆ ಅನುಭವಿಸ್ತೇನೆ ಈಗ ಅಷ್ಟೇ. ಬಹುಶಃ ನಿಜವಾದಂತ ಮಾತು ಶಿವಕುಮಾರ್ ಅವರೇ, ಇಂಥ ಒಂದು ಪರಿಜ್ಞಾನ, ಇಂಥ ಒಂದು ಜ್ಞಾನ ನಮ್ಮ ಎಲ್ಲಾ ಕೃಷಿಕರಲ್ಲಿ ಬರಬೇಕು. ಬಂದಾಗ ಸಮೃದ್ಧವಾಗತ್ತೆ ನಮ್ಮ ಕೃಷಿ, ಬದುಕು ಸಮೃದ್ಧವಾಗತ್ತೆ, ನಮ್ಮ ಸೃಷ್ಟಿ ಸಮೃದ್ಧವಾಗತ್ತೆ, ನಮ್ಮ ಭೂಮಿ ಸಮೃದ್ಧವಾಗತ್ತೆ, ಎಲ್ಲಾ ಪರಿಸರ ಸಮೃದ್ಧ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಸಮೃದ್ಧ ಒಂದು ದೊಡ್ಡ ಜವಾಬ್ದಾರಿ ಇದೆ, ನಮ್ಗೆ ಜವಾಬ್ದಾರಿ ಇದೆ. ಈ ಕೃಷಿ ಕ್ಷೇತ್ರನೇ ಒಂದು ಅದ್ಭುತ ಜವಾಬ್ದಾರಿ ಕ್ಷೇತ್ರ, ಇದು ಅದ್ಭುತ ಕ್ಷೇತ್ರ, ಅದ್ಭುತ ಕ್ಷೇತ್ರ. ಇದ್ರ ಮುಂದೆ ಯಾವ ಕ್ಷೇತ್ರಗಳು, ಯಾವ ಕ್ಷೇತ್ರಗಳು ನಾವು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಕ್ಷೇತ್ರದ ಮುಂದೆ. ಆಗೋದಿಲ್ಲ ಆ ಅದ್ಭುತ ಕ್ಷೇತ್ರ ಇರೋದ್ರಿಂದನೇ ಅದು ಸಮಯ ಇದೆ, ಅದು ಅದ್ಭುತ ಇರೋದ್ರಿಂದನೇ ಸಮಯ ಇದೆ ಅದು. ಒಳ್ಳೆ ವಿಚಾರ ಶಿವಕುಮಾರ್ ಅವರೇ, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ನಮ್ಮ ರೈತರು ಸಹ ನಿಮ್ಮ ಒಂದು ಮಾರ್ಗದಲ್ಲಿ ನಡೀಲಿ, ಎಲ್ಲರೂ ರೈತರು ಎಲ್ಲೆಲ್ಲಿ ಒಂದ್ 4 ಎಕರೆ ಇದೆ, 10 ಎಕರೆ ನೀರಾವರಿ ಇದ್ದಂತವ್ರು 1/2 ಎಕರೆ ಕಾಡನ್ನ ಬೆಳೆಸಲಿಕ್ಕೆ ಮುಂದೆ ಬರಲಿ. ನಿಮ್ಮ ಹಾಗೆ ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಲಿಂಗಸ್ಗೂರು ತಾಲೂಕಿನ ಗುಡಿಹಾಳ ಗ್ರಾಮದ ಪ್ರಗತಿಪರ ರೈತರಾದ ಶಿವಕುಮಾರ್ ಅವರ ನೈಸರ್ಗಿಕ ಕಾಡು ಕೃಷಿಯ ಅನುಭವಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತ್ ಕೊಪ್ಪಳ, 75ನೇ ವರ್ಷದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಕಿಸಾನ್ ಭಾಗಿದಾರಿ ಪ್ರಾಥಮಿಕತಾ ಹಮಾರಿ ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಮಾವು ಮೇಳ 2022 ದಿನಾಂಕ 23/5/2022 30/5/2022 ಪ್ರದರ್ಶನ ಹಾಗೂ ಮಾರಾಟವನ್ನು ಏರ್ಪಡಿಸಲಾಗಿದೆ. ನೈಸರ್ಗಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಮಾಗಿಸಿದ ಮಾವಿನ ಹಣ್ಣು, ವಿವಿಧ ಮಾವಿನ ತಳಿಗಳ ರುಚಿಯನ್ನು ಈ ಒಂದು ಮಾರಾಟ ಮೇಳದಲ್ಲಿ ಸವಿಯಬಹುದು. ಎಲ್ಲಾ ರೈತ ಬಾಂಧವರಿಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಆವರಣ ಕೊಪ್ಪಳದಲ್ಲಿ ಈ ಒಂದು ಪ್ರದರ್ಶನ ಹಾಗೂ ಮಾರಾಟವನ್ನು ಏರ್ಪಡಿಸಲಾಗಿದೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಕರ್ನಾಟಕ ಸರ್ಕಾರ, ಕೃಷಿ ಇಲಾಖೆ, ರಾಯಚೂರು ಜಿಲ್ಲೆ ಇವರ ಪ್ರಕಟಣೆ ಈ ರೀತಿಯಾಗಿದೆ. ಕಳೆನಾಶಕ ಸಹಿಷ್ಣುತೆ ಇರುವ ಬಿಟಿ ಹತ್ತಿ ಬೀಜಗಳನ್ನು ಉತ್ಪಾದನೆ, ಮಾರಾಟ ಅಥವಾ ಬೆಳೆಯುವುದು ಕಠಿಣ ಶಿಕ್ಷೆಗೆ ಗುರಿಯಾಗುವ ಅಪರಾಧವಾಗಿರುವ ಬಗ್ಗೆ ಕೇಂದ್ರ ಸರ್ಕಾರದ ಜಿಇಎಸಿ ಕಮಿಟಿಯು ದೇಶದಲ್ಲಿ ಕಳೆನಾಶಕ ಸಹಿಷ್ಣುತೆ ಇರುವ ಬಿಟಿ ಹತ್ತಿ ಬೀಜಕ್ಕೆ ಅನುಮತಿಯನ್ನು ನೀಡಿರುವುದಿಲ್ಲ. ಇಂತಹ ಬಿಟಿ ಹತ್ತಿ ಬೀಜಗಳನ್ನು ಉತ್ಪಾದನೆ, ಮಾರಾಟ ಮಾಡುವುದು ಅಥವಾ ಬೆಳೆಯುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಇಂತಹ ಬಿಟಿ ಹತ್ತಿ ಬೀಜಗಳನ್ನು ಉತ್ಪಾದಿಸುವುದು, ಮಾರಾಟ ಮಾಡುವುದು ಅಥವಾ ಬೆಳೆಯುವುದು ಕಂಡುಬಂದರೆ ಅಂತಹ ವ್ಯಕ್ತಿಗಳ ವಿರುದ್ದ 1996 ಬೀಜ ನಿಯಂತ್ರಣ ಆದೇಶ 1998 ಹಾಗೂ ಪರಿಸರ ಸಂರಕ್ಷಣೆ ಕಾಯ್ದೆ 1988 ಪ್ರಕಾರ ಕಾನೂನು ಕ್ರಮ ಜರುಗಿಸಲಾಗುವುದು. ಕಳೆನಾಶಕ ಸಹಿಷ್ಣುತಾ ಬಿಟಿ ಹತ್ತಿ ಬೀಜ ಮಾದರಿಗಳನ್ನು ಹಾಗೂ ಎಲೆಗಳ ಮಾದರಿಗಳನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಪರೀಕ್ಷಿಸಲಾಗುವುದು. ತಪಾಸಣೆಯಲ್ಲಿ ನಿಷೇಧಿತ ಕಳೆನಾಶಕ ಅಂಶಗಳು ಪತ್ತೆಯಾದಲ್ಲಿ ಉತ್ಪಾದಕರ, ಮಾರಾಟಗಾರರ ಮತ್ತು ಬೆಳೆಗಾರರ ವಿರುದ್ದ ಕಾನೂನು ಪ್ರಕಾರ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು. ರೈತ ಬಾಂಧವರು ಈ ರೀತಿಯ ಅನಧಿಕೃತ ಕಳೆನಾಶಕ ಸಹಿಷ್ಣುತೆ ಬಿಟಿ ಹತ್ತಿ ಬೀಜಗಳನ್ನು ಬೆಳೆಯಬಾರದೆಂದು ವಿನಂತಿಸಲಾಗುತ್ತದೆ. ಯಾವುದೇ ತರಹದ ಬಿಟಿ ಹತ್ತಿ ಬೀಜಗಳನ್ನು ಖರೀದಿಸುವಾಗ ಅಧಿಕೃತ ಬೀಜ ಮಾರಾಟಗಾರರಿಂದ ಮಾತ್ರ ಖರೀದಿಸುವುದು. ಬಿಟಿ ಹತ್ತಿ ಬೀಜಗಳನ್ನು ಖರೀದಿಸುವಾಗ ತಪ್ಪದೇ ಮಾರಾಟಗಾರರಿಂದ ಅಧಿಕೃತ ರಶೀದಿಯನ್ನು ಪಡೆಯುವುದು. ಯಾವುದೇ ಕಾರಣಕ್ಕೂ ಜಿನ್ನಿಂಗ್ ಮಿಲ್ಲುಗಳಿಂದ ಅಥವಾ ಬೀಜ ಮಾರಾಟಗಾರರಿಂದ ಬಿಡಿ ಬೀಜಗಳನ್ನು ಅಂದರೆ ಲೂಸ್ ಸೀಡ್ಸ್ ಅನ್ನು ಖರೀದಿಸಬಾರದು. ಈ ರೀತಿಯ ಬಿಟಿ ಹತ್ತಿ ಬೀಜಗಳನ್ನು ಉತ್ಪಾದಿಸುತ್ತಿರುವುದು, ಮಾರಾಟ ಮಾಡುತ್ತಿರುವುದು ಅಥವಾ ಬೆಳೆಯುತ್ತಿರುವುದು ಕಂಡುಬಂದಲ್ಲಿ ತಕ್ಷಣ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಲು ಕೋರಲಾಗಿದೆ. ರೈತ ಸಂಪರ್ಕ ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು. ರೈತರು ಇಂತಹ ಬೀಜವನ್ನು ಅನಧಿಕೃತ ಮಾರಾಟಗಾರರಿಂದ ಖರೀದಿಸಿ ಬೆಳೆ ನಷ್ಟವಾದಲ್ಲಿ ಕೃಷಿ ಇಲಾಖೆ ಹೊಣೆಯಾಗುವುದಿಲ್ಲ ಎಂದು ಜಂಟಿ ಕೃಷಿ ನಿರ್ದೇಶಕರು ರಾಯಚೂರು ಜಿಲ್ಲೆ ಇವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಈಗ ಹವಾಮಾನ ವರದಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ಅಂದರೆ ದಿನಾಂಕ 20ರಂದು ಮಳೆಯ ಪ್ರಮಾಣ 4 ಮಿಲಿಮೀಟರ್ ಇರಲಿದ್ದು ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಗರಿಷ್ಠ ಆರ್ದ್ರತೆಯ ಪ್ರಮಾಣ 81% ಹಾಗೂ ಕನಿಷ್ಠ ಆರ್ದ್ರತೆಯ ಪ್ರಮಾಣ 43% ಇರಲಿದೆ. ಗಾಳಿಯ ವೇಗ 12 ಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇದು ಹವಾಮಾನ ವರದಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಕಳಿಸಿರುವ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಮಳೆ ಬಂದಿರುವ ಕಡೆ ರೈತ ಬಾಂಧವರು ಇಳಿಜಾರಿಗೆ ಅಡ್ಡಲಾಗಿ ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ನೀರಿನ ಇಂಗುವಿಕೆ ಹೆಚ್ಚಾಗ್ತದೆ ಮತ್ತು ಮಣ್ಣಿನ ಸವಕಳಿ ಕಡಿಮೆ ಆಗ್ತದೆ.

ರೂಪಾಯಿಗಳಿಂದ 2,350 ರೂಪಾಯಿಗಳು. ಇದು ಸಿಂಧನೂರು ಮಾರುಕಟ್ಟೆಯ ಪೇಟೆ ಧಾರಣೆ. ಇದುವರೆಗೆ ರಾಯಚೂರು, ಲಿಂಗಸ್ಗುರು ಹಾಗೂ ಸಿಂಧನೂರಿನ ಮಾರುಕಟ್ಟೆಯ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ರಾಮಪ್ಪ ಮತ್ತು ಸಂಗಡಿಗರಿಂದ ಚೌಡುಕಿ ಪದಗಳನ್ನು. ಎರಡಿಯರಿ ಒಂದಡಕ್ಕಿದ್ದ ಬಾಯಿಶಾಳ ರಘುರಾಮ, ಎರಡಿಯರಿ ಒಂದಡಕ್ಕಿದ್ದ ಬಾಯಿಶಾಳ ರಘುರಾಮ, ಒಂದ ತಿಂಗಳ ಬಾಲಿ ಒಂದೇನು ಬಯಶಾಳ, ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿಶಾಳು ರಾಮು ರಾಮ, ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿಶಾಳು ರಾಮು ರಾಮ, ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿಶಾಳ ರಘುರಾಮ, ಎರಡಿಯಲ್ಲಿ ಒಂದಡಕ್ಕಿ ತಾಬಾಯಿ ಶಾಲ ರಘುರಾಮ, ಎರಡಿಯಲ್ಲಿ ಒಂದಡಕ್ಕಿ ತಾಬಾಯಿ ಶಾಲು ರಾಮು ರಾಮ, ಎರಡಿಯಲ್ಲಿ ಒಂದಡಕ್ಕಿ ತಾಬಾಯಿ ಶಾಲು ರಾಮು ರಾಮ, ಎರಡ ತಿಂಗಳ ಮಾಡಿ ಎರಡೆಯನ್ನು ಮರಿದ್ದಾರ ದೇವಿ, ಬಡಗೈಯ ಉಪ್ಪುವ ಎಳವುಣಸಿಕಾಯೇ ರಾಮು ರಾಮ, ಹೌದಮ್ಮ ಬಡಗೈಯ ಉಪ್ಪುವ ಎಳವುಣಸಿಕಾಯೇ ರಾಮು ರಾಮ, ಎಡಗೈಯ ಗುಪ್ಪುವ ಎಳವಣಸಿಕಾಯೇ ರಘುರಾಮ, ಎಡಗೈಯ ಗುಪ್ಪುವ ಎಳವಣಸಿಕಾಯೇ ರಘುರಾಮ, ಎಡಗೈಯ ಗುಪ್ಪುವ ಎಳವಣಸಿಕಾಯೇ ರಾಮು ರಾಮ, ಎಡಗೈಯ ಗುಪ್ಪುವ ಎಳವಣಸಿಕಾಯೇ ರಾಮು ರಾಮ, ಮೂರ ತಿಂಗಳ ಮಾಡಿ ಮೂರೇನು ಮರಿದಾಡದೇವಿ, ಮೂಡಾಲ ಕೆಂಪುವ ಎಳೆ ಬಿಸಲು ರಾಮ, ಮೂಡಾಲ ಕೆಂಪುವ ಎಳೆ ಬಿಸಲು ರಾಮ, ಮೂಡಾಲ ಕೆಂಪುವ ಮಗಿ ಮಾವು ರಾಮು ರಾಮ, ಮೂಡಾಲ ಕೆಂಪುವ ಮಗಿ ಮಾವು ರಾಮು ರಾಮ, ನಾಲ್ಕು ತಿಂಗಳ ಮಾಡಿ ನಾಲ್ಕು ಮಡಿದ್ದಾರೆ ದೇವಿ, ಕಾಕಿಯ ಅಣ್ಣ ಏಕಯ್ಯ ತುಂಬಾ ರಾಮು ರಾಮ, ಕವಳಿಯ ಅಣ್ಣ ಏಕಯ್ಯ ತುಂಬಾ ರಘುರಾಮ, ಕಾಕಿಯ ಅಣ್ಣ ಏಕಯ್ಯ ತುಂಬು ರಾಮು ರಾಮ, ಕವಳಿಯ ಅಣ್ಣ ಏಕಯ್ಯ ತುಂಬು ರಾಮು ರಾಮ, ಕಾಕಿಯ ಅಣ್ಣ ಏಕಯ್ಯ ತುಂಬಾ ರಘುರಾಮ, ಕವಳಿಯ ಅಣ್ಣ ಏಕಯ್ಯ ತುಂಬಾ ರಘುರಾಮ, ಐದ ತಿಂಗಳ ಬಾಲಿ ಐದೇನು ಬಯಸಾಳ ದೇವಿ, ಕೊಯ್ದ ಮಲ್ಲಿಗೆಯ ಏನನು ದಂಡೇ ರಾಮು ರಾಮ, ಕೊಯ್ದ ಮಲ್ಲಿಗೆಯ ಏನನು ದಂಡೇ ಅರಗು ರಾಮ, ಕೊಯ್ದ ಮಲ್ಲಿಗೆಯ ಏನನು ದಂಡೇ ರಾಮು ರಾಮ, ಕೊಯ್ದ ಮಲ್ಲಿಗೆಯ ಏನನು ದಂಡೇ ರಾಮು ರಾಮ, ಕೊಯ್ದ ಮಲ್ಲಿಗೆಯ ಏನನು ದಂಡೇ ಅರಗು ರಾಮ, ಕೊಯ್ದ ಮಲ್ಲಿಗೆಯ ಏನನು ದಂಡೇ ಅರಗು ರಾಮ, ಆರು ತಿಂಗಳ ಬಾಲಿ ಆರೇನು ಬಯಸಾಳ ದೇವಿ, ಆರು ಗುರುಬಾನ ಏಕ್ಯ ನಿ ಮೊಸರು ರಾಮು ರಾಮ,